ಬೀಜದ ಸಂಗ್ರಹಣೆಯ ಬಗ್ಗೆ ತಿಳ್ಕೊಳ್ಳೋದು ಅತಿ ಅವಶ್ಯ ಅಂತ ಅನ್ಸುತ್ತೆ. ಬೀಜ ಸಂಗ್ರಹಣೆಯ ಸಮರ್ಪಕ ವಾಗಿ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಳಕ್ ಮುಂಚೆ ನಾವು ಯಾವ ರೀತಿಯಾದಂತಹ ಬೀಜಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಸಂಗ್ರಹಣೆಗೆ ಸಿದ್ಧತೆಯನ್ನು ಮಾಡಬೇಕು ಅನ್ನೋದು ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ಮುಂದಿನ ಹಂಗಾಮಿನಲ್ಲಿನ ಬಹುಪಾಲು ಫಸಲಿನ ಇಳುವರಿಯನ್ನ ಇಂದು ನಾವು ಆಯ್ಕೆ ಮಾಡಿಕೊಂಡಂತಹ ಬೀಜಗಳು ಹಾಗೂ ಅವುಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಬೀಜಗಳ ಮೇಲೆ ಅವಲಂಬಿತ ಆಗಿದೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಕೃಷಿ ಪರಿಕರಗಳನ್ನು ಹೊರತುಪಡಿಸಿ, ಅಂದ್ರೆ ನಾವೇನು ನೀರಾಗಲಿ ಗೊಬ್ಬರ ಆಗಲಿ ಏನು ಬಳಸ್ತೀವೋ ಅವುಗಳನ್ನು ಬಿಟ್ಟು ಉತ್ತಮ ಇಳುವರಿ ಕೊಡ್ತಕ್ಕಂಥ ಸುಧಾರಿತ ತಳಿಗಳ ಬೀಜಗಳಿಂದಲೇ ನಾವು ಶೇಕಡ 20-30% ಹೆಚ್ಚಿನ ಇಳುವರಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ನಾವು ಬೀಜವನ್ನು ಒಳ್ಳೆ ರೀತಿಯಾಗಿ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಕೆಲಸ ಈಗ ಶುರುವಾಗಲ್ಲ, ಹಿಂದಿನ ಹಂಗಾಮಿನಲ್ಲೇ ನಾವು ಬೆಳೆದಿರ್ತಕ್ಕಂತಹ ಬೆಳೆಯನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಒಳ್ಳೆ ತೆನೆಗಳನ್ನ, ಗಟ್ಟಿಯಾಗಿರ್ತಕ್ಕಂಥ ಕಾಳುಗಳನ್ನ, ಆರೋಗ್ಯಕರವಾಗಿರ್ತಕ್ಕಂಥ ಕಾಳುಗಳನ್ನ ಹೊಂದಿರತಕ್ಕಂಥ ತೆನೆಗಳನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಒಂದು ಗುರುತಿಸ್ಲಿಕ್ಕೋಸ್ಕರ ದಾರವನ್ನ ಕಟ್ಟಿ ಅಂತಹ ಒಳ್ಳೊಳ್ಳೆ ತೆನೆಗಳನ್ನ ನಾವು ತೆಗೆದಿಟ್ಕೊಂಡು ಚೆನ್ನಾಗಿ ಒಣಗಿಸಿ ಕಟಾವು ಮಾಡಿ ಸಂಸ್ಕರಣೆ ಮಾಡಿ ನಂತರ ಅದರಲ್ಲೂ ಸಹ ವಿವಿಧ ಗಾತ್ರದ ಬೀಜಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ದೊಡ್ಡ ಕಾಳಿನ ಬೀಜಗಳನ್ನು ತೆಗೆದುಕೊಂಡು ಬಿಟ್ಟು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಒಂದು ಒಳ್ಳೆ ಆರೋಗ್ಯಕರವಾದಂತಹ ಚೀಲದಲ್ಲಿ ಕಟ್ಟಿಡಬೇಕಾಗುತ್ತೆ. ಇಂತಹ ಬೀಜಗಳನ್ನು ನಾವು ಪರೀಕ್ಷೆ ಮಾಡಬೇಕಂದ್ರೆ ಬೀಜ ಪರೀಕ್ಷಾ ಕೇಂದ್ರಗಳಿಗೆ ರೈತರು ಕಳಿಸಬಹುದು. ಅವುಗಳನ್ನ ರೈತರ ಬೀಜ ಮಾದರಿ ಅಂತ ಕರೀತಾರೆ, ಅಂದ್ರೆ ಫಾರ್ಮರ್ ಸ್ಯಾಂಪಲ್ ಅಂತ ನಾವು ಹೇಳ್ತೀವಿ. ಬಿತ್ತುವ ಪೂರ್ವದಲ್ಲಿ ಈ ಮಾದರಿಯನ್ನ ರೈತರು ತಾವೇ ಖುದ್ದಾಗಿ ಅಥವಾ ಕೃಷಿ ಇಲಾಖೆ ಸಿಬ್ಬಂದಿಗಳ ಮೂಲಕ ಬೀಜ ಪರೀಕ್ಷಾ ಕೇಂದ್ರಗಳಿಗೆ ಕಳಿಸಿಕೊಡಬೇಕು. ಈ ರೈತರ ಬೀಜ ಮಾದರಿಗಳನ್ನ ಪುಕ್ಕಟೆಯಾಗಿ ಬೀಜ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಮಾಡತಕ್ಕಂತ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರದವರು ಕಲ್ಪಿಸಿಕೊಟ್ಟಿದ್ದಾರೆ. ರೈತರಿಗೆ ಬಿತ್ತುವ ಬೀಜಗಳ ಗುಣಮಟ್ಟದ ಅರಿವು ಮೂಡಿಸುವುದೇ ಇದರ ಒಂದು ಮುಖ್ಯ ಉದ್ದೇಶ. ಆದ್ದರಿಂದ ಎಲ್ಲಾ ರೈತರು ವಿಶೇಷವಾಗಿ ಗಮನವಾಗಿ ಇಟ್ಕೊಂಡು ತಾವು ಮುಂದಿನ ಹಂಗಾಮಿನಲ್ಲಿ ಬಿತ್ತತಕ್ಕಂತಹ ಬೀಜಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಪ್ರಯೋಗಾಲಯಗಳಿಗೆ ಕಳಿಸಬೇಕು. ನಾವು ಮಣ್ಣಿನ ಗುಣಮಟ್ಟವನ್ನ ನೋಡಿಕೊಳ್ಳಿಕ್ಕೆ ಮಣ್ಣಿನ ಪರೀಕ್ಷಾ ಕೇಂದ್ರಗಳಿಗೆ ಕಳಿಸ್ತೀವೋ ಹಾಗೇನೆ ಬೀಜಕ್ಕೂ ಸಹ ಅತಿ ಮುಖ್ಯವಾದ ಅಂಶ ಅಂಥ ಬೀಜಗಳನ್ನ ಬಿತ್ತನೆಗೆ ಬೆಳೆಸೋಕ್ಕಿಂತ ಮುಂಚೆ ಅವು ಹೇಗಿದಾವೆ, ಅದ್ರ ಗುಣಮಟ್ಟ ಹೇಗಿದೆ ಅಂತ ನಿರ್ಧಾರ ಮಾಡ್ಕೊಳ್ಳೋಕೋಸ್ಕರ ನಾವು ಬೀಜ ಪ್ರಯೋಗಗಳಿಗೆ ಕಳಿಸಬೇಕಾಗುತ್ತೆ. ಈಗ ಬೀಜ ನಾವು ಒಳ್ಳೆ ಮೊಳಕೆಯನ್ನ ಪಡಿಬೇಕಾಗಿತ್ತಂದ್ರೆ ಅದು ಚೆನ್ನಾಗಿ ಸಂಗ್ರಹಣೆ ಆಗಬೇಕು, ಒಳ್ಳೆ ಅದಕ್ಕೆ ವಾತಾವರಣವನ್ನು ಕಲ್ಪಿಸಬೇಕಾಗತ್ತೆ ಸಂಗ್ರಹಣೆಯಲ್ಲಿ. ಹೌದು, ಈ ಸಂಗ್ರಹಣೆ ಮಾಡತಕ್ಕಂತ ಅವಧಿ ಏನಾದರೂ, ಇಲ್ಲಿ ಬೀಜ ಸಂಗ್ರಹಣಾ ಅವಧಿ ಬೇರೆ ಬೇರೆ ಆಗಿರುತ್ತೆ, ಹೇಗೆ ಅಲ್ಪಾವಧಿ ಅಂತೇಳಿ ಅಂತಕ್ಕಂಥದ್ದು? ಹೌದು, ವಿವಿಧ ಬೆಳೆಗಳಿಗೆ ವಿವಿಧ ರೀತಿಯಂತಹ ಸಂಗ್ರಹಣಾ ಅವಧಿ ಇರುತ್ತೆ. ನಾವು ಪ್ರಾಣಿಗಳಾಗ್ಲಿ ಬೇರೆ ಜೀವಿಗಳಲ್ಲಿ ನಾವು ನೋಡ್ತೇವೆ, ಕೆಲವರಿಗೆ 20 ಅವಧಿ ಇರುತ್ತೆ, 10 ಇರುತ್ತೆ, 100 ಬದುಕ್ತಾರೆ, 150 ಬದುಕ್ತಾರೆ. ಅದೇ ರೀತಿಯಾಗಿ ಬೀಜಗಳಿಗೂ ಸಹ ಒಂದು ಜೀವಿತ ಅವಧಿ ಅಂತ ಇರುತ್ತೆ. ಈ ಜೀವಿತ ಅವಧಿಯ ಆಧಾರದ ಮೇಲೆ ನಾವು ಸಂಗ್ರಹಣೆಯನ್ನ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಅದನ್ನ ಸಂಗ್ರಹಣೆ ಮಾಡ್ಕೋಬೇಕಂತ ತಿಳ್ಕೊಳಕ್ಕೆ ಅದ್ರ ಅವಧಿ ಯಾವ ತರ ಇರುತ್ತೆ ಅಂತ ತಿಳ್ಕೊಬೇಕು. ಇದರಲ್ಲಿ ಅಲ್ಪಾವಧಿ, ಮಧ್ಯಮ ಅವಧಿ, ದೀರ್ಘಾವಧಿ ಬೀಜ ಸಂಗ್ರಹಣೆ ಹೊಂದಿರತಕ್ಕಂಥ ಬೀಜಗಳ ವರ್ಗೀಕರಣ ಇದೆ. ಸಾಮಾನ್ಯವಾಗಿ ಅಲ್ಪಾವಧಿ ಬೀಜ ಸಂಗ್ರಹಣೆ ಅಂದ್ರೆ ವಾತಾವರಣದಲ್ಲಿ ಅರಿವೆ ಗೋಣಿ ಚೀಲದಲ್ಲಿ ಬೀಜಗಳನ್ನ 6-9 ಸಂಗ್ರಹಿಸುವುದಕ್ಕೆ ಅಲ್ಪಾವಧಿ ಬೀಜ ಸಂಗ್ರಹಣೆ ಅಂತ ಹೇಳ್ಬಹುದು. ಸಾಮಾನ್ಯವಾಗಿ ಅತಿ ಕಡಿಮೆ ಜೈವಿಕ ಶಕ್ತಿ ಹೊಂದಿದ ಬೀಜಗಳನ್ನ ಅಲ್ಪಾವಧಿಯವರೆಗೆ ಸಂಗ್ರಹಣೆ ಮಾಡಬಹುದು. ಉದಾಹರಣೆಗೆ ಶೇಂಗಾ, ಸೋಯಾಬೀನ್, ಈರುಳ್ಳಿ ಇತ್ಯಾದಿ ಏಕದಳ ಧಾನ್ಯಗಳು ಸುಮಾರು 1 ಜೈವಿಕ ಶಕ್ತಿಯನ್ನು ಹೊಂದಿರ್ತವೆ. ಇನ್ನು ಮಧ್ಯಮಾವಧಿ ಬೀಜ ಸಂಗ್ರಹಣೆ ಅಂತ ಹೇಳ್ಬೇಕಂದ್ರೆ ಬೀಜಗಳನ್ನು ಸುಮಾರು 2 9-18 ಅರಿವೆ ಚೀಲ ಅಥವಾ ಗೋಣಿ ಚೀಲಗಳಲ್ಲಿ ಸಾಮಾನ್ಯ ವಾತಾವರಣದಲ್ಲಿ ಸಂಗ್ರಹಿಸಿ ಇಡ್ತಕ್ಕಂಥ ಮಧ್ಯಮಾವಧಿ ಬೀಜ ಸಂಗ್ರಹಣೆ ಅಂತಾರೆ. ಇದನ್ನ ದ್ವಿದಳ ಧಾನ್ಯದ ಬೀಜಗಳಲ್ಲಿ ಸಂಗ್ರಹಣಾ ಶಕ್ತಿ 2 ಮೇಲ್ಪಟ್ಟು ಇರುತ್ತದೆ. ಈ ತರನಾಗಿ ಮಧ್ಯಮಾವಧಿ ಬೀಜ ಸಂಗ್ರಹಣೆಗೆ ವಾತಾವರಣದಲ್ಲಿ ಆರ್ದ್ರತೆ ಶೇಕಡ 45-60 ಹಾಗೇನೆ 20-25 ಉಷ್ಣತೆ ಇರಬೇಕು. ಈಗ ನಂತರ ದೀರ್ಘಾವಧಿ ಬೀಜ ಸಂಗ್ರಹಣೆ ಮಾಡಬೇಕು ಅಂತಂದ್ರೆ ಇಂತಹ ವಿಧದಲ್ಲಿ ಸಾಮಾನ್ಯವಾಗಿ ಅತಿ ಬೆಲೆಯ ತಳಿವರ್ಧಕ ಬೀಜ ಬ್ರೀಡರ್ಸ್ ಅಂತ ಏನ್ ಹೇಳ್ತೀವಿ, ಬ್ರೀಡರ್ ಸೀಡ್ಸ್ ಅಂತ, ಹಾಗೇನೆ ವಂಶವಾಹಿನಿ ಬೀಜ ಇತ್ಯಾದಿಗಳನ್ನು ಅತಿ ಕಡಿಮೆ ತಾಪಮಾನದಲ್ಲಿ ಇಟ್ಟು ಅದರ ಜೈವಿಕ ಶಕ್ತಿಯನ್ನ ಬಹಳಷ್ಟು ದೀರ್ಘಾವಧಿ ತನಕ ಕಾಪಾಡಿಕೊಳ್ಳಬಹುದು. ಇದರಲ್ಲಿ ಶೇಕಡ 4-5 ತೇವಾಂಶದ ವಂಶವಾಹಿನಿ ಬೀಜಗಳನ್ನ ಅತಿ ಕಡಿಮೆ ಉಷ್ಣತೆಯಲ್ಲಿ ಮೈನಸ್ 196 ಡಿಗ್ರಿ ಸೆಂಟಿಗ್ರೇಡ್ ದ್ರವ ರೂಪದ ನೈಟ್ರೋಜನ್ ಉಪಯೋಗಿಸೋದ್ರ ಮೂಲಕ ಸಂಗ್ರಹಣೆ ಮಾಡಬಹುದು. ಸುಮಾರು 100 ವರ್ಷಗಳಿಗಿಂತ ಅಧಿಕವಾಗಿ ಇದರಲ್ಲಿ ಇಡಬಹುದು. ದೀರ್ಘಾವಧಿಯಾಗಿ 100 ವರ್ಷಕ್ಕಿಂತ ಮೇಲ್ಪಟ್ಟು ಈ ಒಂದು ಮೈನಸ್ 196 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಇಡಬಹುದು. ಇದಕ್ಕೆ ಕ್ರಯೋ ಪ್ರಿಸರ್ವೇಷನ್ ಅಂತ ನಾವು ಹೇಳ್ತೇವೆ. ಅತಿ ಬೆಲೆ ಬಾಳತಕ್ಕಂತ ತಳಿವರ್ಧಕ ಮತ್ತು ಮೂಲ ಬೀಜಗಳನ್ನ ಮೈನಸ್ 20 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲೂ ಸಹ ನಾವು ಹಾಗೇನೆ ಶೇಕಡ 35% ಆರ್ದ್ರತೆಯಲ್ಲಿ ರಿಲೇಟಿವ್ ಹ್ಯುಮಿಡಿಟಿ ಅದರ ಜೊತೆಗೆ ಶೇಕಡ 6-8 ತೇವಾಂಶ ಹೊಂದಿರತಕ್ಕಂಥ ಬೀಜಗಳನ್ನ ನಾವು ದೀರ್ಘಕಾಲದ ತನಕ ನಾವು ಸಂಗ್ರಹಣೆ ಮಾಡಬಹುದು. ಅಂದ್ರೆ ಇಲ್ಲಿ ಮಧ್ಯಮಾವಧಿ ಸಂಗ್ರಹಣೆ, ದೀರ್ಘಾವಧಿ ಸಂಗ್ರಹಣೆ ಬೀಜಗಳು ಬಹಳ ಮುಖ್ಯ ಇಲ್ಲಿ. ಇನ್ನು ಅಲ್ಪಾವಧಿ ಸಂಗ್ರಹಣೆ ಅಷ್ಟೇ ಪ್ರಮುಖವಾದದ್ದು. ಈಗ ಸಾಮಾನ್ಯವಾಗಿ ನಮ್ಮ ರೈತರೆಲ್ಲ ಏನ್ ಮಾಡ್ತಾರೆ, ಸಾಕಷ್ಟು ಬೀಜಗಳನ್ನ ಸ್ವಚ್ಛ ಮಾಡಿ ಚಲೋ ಚೀಲದಾಗ ಹಾಕಿ ಎಲ್ಲ ಇಡ್ತಾರೆ. ಆದ್ರೂ ಇಟ್ಟಾಗ ಅಲ್ಲಿ ಕೀಟಗಳು ಉತ್ಪತ್ತಿ ಆಗಿಬಿಟ್ಟಿರ್ತವೆ. ಕಾರಣಗಳೇನಂತಿರ್ತಾವೆ? ಕೀಟಗಳ ಉತ್ಪತ್ತಿಗೆ ಹಲವಾರು ಅಂಶಗಳು ಕಾರಣ ಆಗ್ತವೆ. ಮುಖ್ಯವಾಗಿ ಬೀಜ ತೇವಾಂಶ, ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಅಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ಆರ್ದ್ರತೆ, ಉಷ್ಣಾಂಶ, ಬೀಜದ ಭೌತಿಕ ಗುಣಲಕ್ಷಣಗಳು, ಅದರಲ್ಲಿರ್ತಕ್ಕಂಥ ಆಹಾರ ಅಂಶ, ಹೀಗೆ ಒಂದು 5-6 ಅನೇಕ ಪ್ರಮುಖ ಅಂಶಗಳು ಕೀಟಗಳ ಉತ್ಪತ್ತಿಗೆ ಕಾರಣ ಆಗ್ತವೆ. ನಾವು ಎಷ್ಟೇ ನಾವು ಜಾಗರೂಕತೆ ವಹಿಸಿದ್ರು ಸಹ ಹೊರಗಿನ ಕೆಲವೊಂದು ಅಂಶಗಳು ಹಾಗೂ ಬೀಜದಲ್ಲೇ ಇರತಕ್ಕಂಥ ಕೆಲವೊಂದು ಅಂಶಗಳು ಈ ಒಂದು ಕೀಟಗಳ ಉತ್ಪತ್ತಿಗೆ ಕಾರಣ ಆಗ್ತವೆ. ಈ ಬೀಜ ತೇವಾಂಶ ಅಂತ ಹೇಳಬೇಕಂದ್ರೆ ಸಾಮಾನ್ಯವಾಗಿ ಹೆಚ್ಚು ತೇವಾಂಶ ಇರತಕ್ಕಂಥ ಬೀಜಗಳಲ್ಲಿ, ಅಂದರೆ ಶೇಕಡ 14% ಜಾಸ್ತಿ ಇರತಕ್ಕಂಥ ಬೀಜಗಳಲ್ಲಿ ತ್ವರಿತವಾಗಿ ಕೀಟಗಳ ಉತ್ಪತ್ತಿ ಆಗ್ತವೆ. ಅದರಲ್ಲಿ ತಮ್ಮ ಜೀವನ ಚಕ್ರವನ್ನು ಪೂರ್ತಿಗೊಳಿಸ್ತವೆ. ಕೀಟಗಳ ವೃದ್ಧಿ, ಜೀವನ ಚಕ್ರ, ಬೆಳವಣಿಗೆಗಳು ಇದೆಲ್ಲವೂ ಸಹ ಬೀಜದ ತೇವಾಂಶದ ಮೇಲೆ ಅವಲಂಬಿತವಾಗಿರ್ತದೆ. ಸಾಮಾನ್ಯವಾಗಿ ತೃಣಧಾನ್ಯದ ಬೀಜಗಳಲ್ಲಿ ಶೇಕಡ 12 ಇರಬೇಕು, ದ್ವಿದಳ ಧಾನ್ಯಗಳ ಬೀಜಗಳಲ್ಲಿ ಶೇಕಡ 8-10, ಹಾಗೆ ಎಣ್ಣೆಕಾಳುಗಳ ಬೆಳೆಗಳಲ್ಲಿ ಬೀಜಗಳಲ್ಲಿ ತೇವಾಂಶ ಶೇಕಡ 8-9% ಕೀಟಗಳ ಪ್ರಭಾವ ಅತಿ ಕಡಿಮೆ ಇರುತ್ತದೆ. ಅಂದ್ರೆ ಚೆನ್ನಾಗಿ ಒಣಗಿಸಿ ಇರತಕ್ಕಂಥ ಬೀಜಗಳಲ್ಲಿ ಕೀಟಗಳ ಚಟುವಟಿಕೆ, ಸಂತಾನ ವೃದ್ಧಿ, ತತ್ತಿ ಹಿಡಿಯುವಿಕೆ, ಜೀವನ ಚಕ್ರ ಸಂಪೂರ್ಣವಾಗಿ ಸ್ಥಗಿತವಾಗುತ್ತೆ. ಬೀಜಗಳನ್ನ ಬಹಳಷ್ಟು ಒಣಗಿಸಿದ್ರು ಏನಾದ್ರೂ ಸಮಸ್ಯೆ ಆಗುತ್ತೆ? ಈಗ ಬಹಳಷ್ಟು ದಿವಸ ಬಿಸಿಲಿನಲ್ಲಿ ಒಣಗಿಸಿ ಬೇಯಿಸಿ ಅದು ಪೂರ್ತಿ ಎಲ್ಲ ಒಣಗಿಬಿಟ್ಟಿರುತ್ತೆ, ಅಂತ ಬೀಜಗಳನ್ನು ಅದ್ರ ಬೀಜಕ್ಕೆ ಏನಾದ್ರೂ ತೊಂದರೆ ಆಗುತ್ತಾ? ಬೀಜ ಅದರಲ್ಲಿ ಮೊಳಕೆ ಶಕ್ತಿ ಕಡಿಮೆ ಆಗುವಂತಹ ಸಾಧ್ಯತೆಗಳಿರ್ತವೆ. ಎರಡು 3 ತಾಸು ಬಿಸಿಲಿನಲ್ಲಿ ಇಟ್ಟು ನಂತರ ತೆಗಿಬೇಕು. ಜಾಸ್ತಿ ಹೊತ್ತು ಬಿಸಿಲಲ್ಲಿ ನಾವು ಇಡಬಾರದು. ಪ್ರಖರವಾದ ಬಿಸಿಲಿನಲ್ಲಿ ಬಹಳ ದಿನಗಳವರೆಗೆ ನಾವು ಇಟ್ಟರೆ ಅದರ ಮೊಳಕೆ ಶಕ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಅದರ ತೇವಾಂಶ 6-8 ಕೆಲವೊಂದು ಬೀಜಗಳಿಗೆ, ಸಾಮಾನ್ಯವಾಗಿ 8-10 ಬರೋ ತನಕ ನಾವು ಅದನ್ನ ಚೆನ್ನಾಗಿ ಒಣಗಿಸಿ, ವಿವಿಧ ರೀತಿಯ ದಾಳಿನಗಳಲ್ಲಿ ಎಷ್ಟಿರ್ಬೇಕಂತ ಹೇಳಿದ್ನ ಅಷ್ಟನ್ನ ನಾವು ಒಣಗಿಸಿ ಇಟ್ಕೊಂಡ್ರೆ ಒಳ್ಳೇದು. ಈ ತೇವಾಂಶ ಒಂದೇ ಅಲ್ಲ, ವಾತಾವರಣದಲ್ಲಿರ್ತಕ್ಕಂಥ ಶೈತಾಂಶ ಸಹ ಇದಕ್ಕೆ ಅಡ್ಡ ಬರುತ್ತೆ. ಬೀಜ ಒಂದು, ಯಾಕಂದ್ರೆ ಬೀಜ ಒಂದು ಜೀವಂತ ವಸ್ತು, ಜೀವಂತ ವಸ್ತು, ಅದರಲ್ಲಿ ಜೀವ ಇರುತ್ತೆ. ಹೊರಗಡೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚು ಕಡಿಮೆ ಆದ್ರೂ ಸಹ ಅದರಲ್ಲೂ ಸಹ ಹೆಚ್ಚು ಕಡಿಮೆ ಆಗುತ್ತೆ. ನಮಗೆ ಚಳಿ ಅದು ಜಾಸ್ತಿ ಆದ್ರೆ ನೆಗಡಿ ಹೆಂಗ್ ಬರುತ್ತೆ, ಅದಕ್ಕೂ ಸಹ ಸಮಸ್ಯೆಗಳಾಗ್ತವೆ. ಈ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಿಗೆ ಇದ್ರೆ ಆ ಹವೆಯ ಸಂಬಂಧಪಟ್ಟಂತ ಆರ್ದ್ರತೆ ಕಡಿಮೆ ಆಗುತ್ತೆ. ಇದಕ್ಕನುಗುಣವಾಗಿ ತೇವಾಂಶ ಸಹ ಕಡಿಮೆ ಆಗಿ ಬೀಜದ ತೇವಾಂಶ ಹವೆಯ ತೇವಾಂಶಕ್ಕೆ ಬಂದು ನಿಲ್ಲುತ್ತೆ. ಇದಕ್ಕೆ ಸಮತಟ್ಟದ ತೇವಾಂಶ ಅಂತ ಹೇಳ್ತೀವಿ. ಇನ್ನು ನಂತರ ಉಷ್ಣಾಂಶ, ಟೆಂಪರೇಚರ್ ಅಂತ ಏನ್ ಹೇಳ್ತೀವಿ, ಇದು ಒಂದೇ ಸಮನಾಗಿರೋದಿಲ್ಲ ನಮಗೆ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಅದಕ್ಕಾಗಿ ಈ ಒಂದು ಈ ತರ ವಾತಾವರಣ ಇರತಕ್ಕಂಥವು ಪ್ರದೇಶಗಳು ಬೀಜ ಸಂಗ್ರಹಣೆಗೆ ತುಂಬಾ ಯೋಗ್ಯವಾಗಿರ್ತಕ್ಕಂಥ ಪ್ರದೇಶಗಳು. ಅಂದ್ರೆ ಬಹಳಷ್ಟು ವೇರಿಯೇಷನ್ ಇದ್ದಂತ ಒಂದು ವಾತಾವರಣ, ವೇರಿಯೇಷನ್ ಇದ್ದಂತ ವಾತಾವರಣ ಅಂತಲ್ಲ ಹೇಳೋದು ನಾವು. ಇದರಲ್ಲಿ ಆರ್ದ್ರತೆ ಕಡಿಮೆ ಇರ್ತದೆ, ತಾಪಮಾನ ಶೇಕಡ 30-40 ಹೆಚ್ಚಾಗಿದ್ದ ಇರುತ್ತೆ ಬೇಸಿಗೆನಲ್ಲಿ. ಅದೇ ರೀತಿ ಉಷ್ಣಾಂಶ ಹೆಚ್ಚಾದಂತೆ ಹವೆಗೆ ಸಂಬಂಧಪಟ್ಟಂತ ಶೈತಾಂಶ ಹಾಗೂ ಮತ್ತೆ ಬೀಜನ ತೇವಾಂಶವೂ ಸಹ ಕಡಿಮೆಗೊಳ್ಳುತ್ತೆ. ಕೀಟಗಳ ಚಟುವಟಿಕೆ, ಸಂತಾನ ಅಭಿವೃದ್ಧಿ ಇತ್ಯಾದಿ ಸಹ ವಾತಾವರಣದ ಉಷ್ಣಾಂಶದ ಮೇಲೆ ಅವಲಂಬನೆ ಆಗಿರುತ್ತೆ. ಬೀಜ ಹೆಚ್ಚಿನ ತಾಪಮಾನದಲ್ಲಿ ಬೀಜದ ತೇವಾಂಶ ಅತಿ ಕಡಿಮೆ ಇದ್ದಂತ ಸಂದರ್ಭದಲ್ಲಿ, ಅಂದ್ರೆ 8 ಕಡಿಮೆ ಇತ್ತು ಅಂದ್ರೆ ಕೀಟಗಳ ಪ್ರಭಾವ ತುಂಬಾ ಕಡಿಮೆ ಆಗುತ್ತೆ. ಇದೆಲ್ಲವೂ ಅಲ್ಲದೇನೆ ಬೀಜಕ್ಕೇನೆ ಸಂಬಂಧಪಟ್ಟಂತೆ ಅದರ ಭೌತಿಕ ಲಕ್ಷಣಗಳು, ಕೆಲವೊಂದು ಬೀಜದಲ್ಲಿ ಒರಟಿರ್ತವೆ, ನುಣುಪಿರ್ತವೆ, ಆಕಾರ ಬೇರೆ ಇರುತ್ತೆ, ಅದರ ಹೊಳಪಿರುತ್ತೆ, ಇಂತಹ ಒಂದು ವೈವಿಧ್ಯಮಯವಾದಂತಹ ಬೀಜಗಳನ್ನು ನಾವು ನೋಡ್ತೀವಿ. ಇದರಲ್ಲಿ ಕೀಟಗಳ ಚಟುವಟಿಕೆ, ಸಂತಾನ ವೃದ್ಧಿ ಮೇಲೆ ಸಹ ಇವು ಪ್ರಭಾವ ಬೀರ್ತವೆ. ಹೆಂಗಂದ್ರೆ ದೊಡ್ಡ ಗಾತ್ರ ಆಗಿರ್ತಕ್ಕಂಥ ಒರಟಾದಂಥ ಆಕರ್ಷಿತ ಬಣ್ಣದ ಬೀಜಗಳಲ್ಲಿ ಕೀಟಗಳ ವೃದ್ಧಿ ಜಾಸ್ತಿ ಆಗುತ್ತೆ. ಆದ್ರೆ ಅತಿ ನುಣುಪಿನ ಬೀಜಗಳಲ್ಲಿ ಕೀಟಗಳ ಪ್ರಭಾವ ಕಡಿಮೆ ಕಡಿಮೆ ಆಗುತ್ತೆ, ಯಾಕಂದ್ರೆ ಅವು ಓಡಾಡಕ್ಕಾಗಲ್ಲ. ಗಟ್ಟಿ ಕವಚದ ಬೀಜಗಳಲ್ಲಿ ಕೀಟಗಳ ಹರಡುವಿಕೆ ವೃದ್ಧಿ ಆಗೋದು ಪ್ರಮಾಣ ಸಹ ಕಡಿಮೆ ಇರುತ್ತದೆ. ಕೀಟಗಳು ಬೀಜದ ಬಣ್ಣದ ಅನುಗುಣವಾಗಿ ಸಹ ವೃದ್ಧಿ ಆಗ್ತವೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಕೀಟಗಳು ಬಿಳಿ ಬಣ್ಣದ ಬೀಜಗಳಿಂದ ಹಳದಿ ಮತ್ತು ಕೆಂಪು ಮಿಶ್ರಿತ ಗೋವಿನ ಜೋಳದ ಬೀಜಗಳಲ್ಲಿ ಹೆಚ್ಚಿನ ಪ್ರಮಾಣ ಇದ್ದಿದ್ದನ್ನ ಕಂಡು ಕಾಣಬಹುದು. ಈಗ ರೈತರು ಏನ್ ಮಾಡ್ತಾರೆ, ಕೆಲವೊಮ್ಮೆ ಈ ಕಡಲೆ ಬೀಜಗಳನ್ನ ಅಥವಾ ಹೆಸರು ಬೀಜಗಳನ್ನ, ತೊಗರಿಗಳನ್ನ, ವರೈಟಿ ಅಂತ ಹೇಳ್ತೀವಿ ನಾವು ತಳಿಗಳನ್ನ, ಅದನ್ನ ಹುಳ ಆಗ್ಬಿಡ್ತಾವ್ರಿ, ಅದಕ್ಕೆ ನಾವು ಈಗ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇರ್ತೀವಿ ಅಂತ ಅಂತಿರ್ತಾರೆ. ಈ ಕೋಲ್ಡ್ ಸ್ಟೋರೇಜ್ ನಲ್ಲಿ ಬಿತ್ತಕ್ಕಂತ ಬೀಜಗಳನ್ನ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಬಹುದು ಅಂತೀರಾ? ಇಡಬಹುದು. ಅದರಲ್ಲಿ ಶೇಕಡ 4-5 ರಷ್ಟು ಟೆಂಪರೇಚರ್ ಮೇಂಟೈನ್ ಮಾಡಿರ್ತಾರೆ ಉಷ್ಣತೆಯನ್ನ, ಅದರಲ್ಲಿ ನಾವು ಇಡಬಹುದು. ಬಹಳ ದಿವಸವರೆಗೆ ಕೋಲ್ಡ್ ಅಂದ್ರೆ ಬಿತ್ತುವ ಒಂದು ಅವಧಿವರೆಗೂ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಟರೆ ಮೊಳಕೆ ಪ್ರಮಾಣ ಮೇಲೆ ಏನು ಪರಿಣಾಮ ಆಗೋದಿಲ್ಲ ನಮ್ಮಲ್ಲಿ ಕಂಡು ಬಂದಿದೆ. ಅದರಲ್ಲಿ ಅಷ್ಟೊಂದು ಪರಿಣಾಮ ಆಗೋದಿಲ್ಲ, ನಮ್ಮ ಗುಣಮಟ್ಟವನ್ನ ನಾವು ಕಾಪಾಡಿಕೊಳ್ಬಹುದು. ಅಂದ್ರೆ ರೈತ ಬಾಂಧವರು ನಿರಾಳವಾಗಿ ಕೋಲ್ಡ್ ಸ್ಟೋರೇಜ್ ಇರತಕ್ಕಂತ ಬೀಜಗಳನ್ನು, ವಿಶೇಷವಾಗಿ ದ್ವಿದಳ ಧಾನ್ಯ, ಕಡಲೆ ಇರಬಹುದು, ಹೆಸರು, ಹೆಸರು ಎಲ್ಲ ಇಡಬಹುದು. ನಮ್ಮಲ್ಲೂ ಸಹ ಈ ಬೀಜ ಘಟಕದಲ್ಲೂ ಸಹ ಇದೆ, ನಮ್ಮ ಕೃಷಿ ವಿಷಯದ ಬೀಜ ಘಟಕದಲ್ಲೂ ಸಹ ಈಗಲೂ ಅಲ್ಲೂ ಸಹ ಒಂದು ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇದೆ, ಅದರಲ್ಲೂ ಸಹ ಎಲ್ಲ ಬೀಜಗಳನ್ನು ಇಟ್ಟಿದ್ದಾರೆ. ಈಗ ಕೋಲ್ಡ್ ಸ್ಟೋರೇಜ್ ಇಂದ ಬೀಜಗಳನ್ನ ಬಿತ್ತಕ್ಕಿಂತ ಮುಂಚೆ ಎಷ್ಟು ದಿವಸ ಹೊರಗೆ ಇಡಬೇಕಾಗತ್ತೆ, ಅದಕ್ಕೆ ಏನಾದ್ರೂ ನಿರ್ಬಂಧ ಇದೆಯಾ? ಬಿತ್ತು ದಿವಸ ತಂದು ನಾವು ಬಿತ್ತನೆ ಮಾಡಬಹುದು ಅಂತೀರಾ, ಅಥವಾ ಒಂದ್ 2-3 ದಿವಸ ಮುಂಚೆ ತೆಗೆದು ಅದನ್ನ ನಮ್ಮ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳತಕ್ಕಂತ ಶಕ್ತಿ ಬೀಜ ಬೆಳೆಸುವ ಮೇಲೆ ಬಿತ್ತನೆ ಮಾಡ್ಬೇಕಂತೀರ? ಹೇಗೆ? 2-3 ದಿನ ಮುಂಚೆನೆ ಅದನ್ನ ಹೊರಗಡೆಯಿಂದ ತೆಗೆದುಕೊಂಡು ಬಿಟ್ಟು, ಅದರಲ್ಲಿ ಮತ್ತೆ ನಮ್ಗೇನಾದ್ರು ಸ್ವಲ್ಪ ಹೊರಗಡೆ ಗಾಳಿ ಆಡ್ಲಿಕ್ಕೆ ಬಿಟ್ಟು, ಆಮೇಲೆ ಮತ್ತೆ ಯಾವ್ದಾದ್ರು ನಮ್ಗೆ ಬೀಜೋಪಚಾರ ಮಾಡ್ಲಿಕ್ಕೆ ಅದನ್ನು ಸಹ ಮಾಡಿ ನಾವು ಬಿತ್ತನೆಗೆ ಉಪಯೋಗಿಸ್ಕೋಬಹುದು. ಆಮೇಲೆ ಒಂದು ವಿಶೇಷ ಗಮನ ಅಂದ್ರೆ, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡೋಕ್ಕಿಂತ ಮುಂಚೆ ನಮ್ಮಲ್ಲಿ ಯಾವ ಗುಣಮಟ್ಟದ ಬೀಜ ಅಲ್ಲಿ ಇಡಬೇಕು, ಅದ್ರ ಮೊದ್ಲೇನೆ ಹಾಳಾಗಿರಬಾರ್ದು. ಹೇಳಿದೆ ಯಾವ ರೀತಿ ಆಯ್ಕೆ ಮಾಡಿ ಇಡಬೇಕು ಅಂತ, ಆ ರೀತಿಯ ಬೀಜಗಳನ್ನೇ ಅವರು ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ತೇವಾಂಶ ಕಡಿಮೆ ಮಾಡಿ ಚೀಲದಲ್ಲಿ ಹಾಕಿ ಇಡಬೇಕು. ದ್ವಿದಳ ಧಾನ್ಯಗಳಲ್ಲಿ ಬುರ್ಬುರಿ ಕೀಟಗಳು ಮುಖ್ಯವಾಗಿ ಕಂಡು ಬರ್ತವೆ. ಇವಕ್ಕೆ ಅಧಿಕ ಪ್ರೋಟೀನ್ ಅಂಶ ಇರತಕ್ಕಂತ ಬೀಜಗಳಲ್ಲಿ ಬೀಜವನ್ನ ಇಷ್ಟಪಡ್ತವೆ ಹುಳುಗಳು. ಆಮೇಲೆ ಏಕದಳ ಧಾನ್ಯಗಳಲ್ಲಿ ಚಿಟ್ಟೆ, ದುಂಬಿ, ನುಸಿ, ಮೂತಿ ಹುಳು ಇವೆಲ್ಲ ಇವುಗಳ ಮರಿ ಹುಳುಗಳು ಕಾಟನು ಸಹ ಹೆಚ್ಚಾಗಿರ್ತದೆ. ಎಣ್ಣೆ ಕಾಳುಗಳಲ್ಲಿ ಸಹಿತ ಇಂಥ ಕೀಟಗಳ ಹಾವಳಿ ತಪ್ಪಿದ್ದಲ್ಲ. ಹಾಗೆ ಅವು ಸಹ ಆಹಾರಾಂಶದ ಮೇಲೆ ಹಾವಳಿ ಹೆಚ್ಚು ಕಡಿಮೆ ಆಗುತ್ತೆ. ಈ ಒಂದು ಹುಳುಗಳ ಅಷ್ಟೇ ಅಲ್ಲ, ಇಲಿ ಹೆಗ್ಗಣಗಳನ್ನ ಸಹ ನಾವು ನೋಡ್ತೀವಿ. ಹೊಲದಲ್ಲಿ ಗುಬ್ಬಿ, ಪಾರಿವಾಳ, ಗಿಳಿಗಳ, ಪಕ್ಷಿಗಳ ಕಾಟವನ್ನು ನಾವು ನೋಡ್ತೀವಿ. ಆಮೇಲೆ ಮುಖ್ಯವಾಗಿ ಕೀಟಗಳಲ್ಲಿ ಅಕ್ಕಿ ಸೊಂಡಿಲು, ಕುಟ್ಟೆ ದುಂಬಿ, ಚಿಟ್ಟೆ ದುಂಬಿ, ಬೇಳೆಕಾಳು ಕುಟ್ಟೆ ದುಂಬಿ, ಈ ತರ ಇಲಿ ಹೆಗ್ಗಣ ಗುಬ್ಬಿ ಗಿಳಿಗಳಿಂತಲೂ ಹೆಚ್ಚಾಗಿ ನಾವು ಕೀಟಗಳ ಹಾನಿಯನ್ನು ನೋಡ್ತೀವಿ. ಅದಕ್ಕಾಗಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದ ಅನ್ನಂಗೆ ಹಾನಿ ದೊಡ್ಡದು ಅಂತ ಹೇಳ್ಬೋದು. ನಾವು ಈ ಕೀಟಗಳ ವರ್ಗಕ್ಕೆ ನಾವು ಇದನ್ನ ಹೋಲಿಸಬಹುದು. ಇಷ್ಟೆಲ್ಲ ತಾವು ಹೇಳಿದ್ರೆ ಕೀಟಗಳು ಹಿಂಗೆಲ್ಲ ಬರ್ತಾವ ಅಂತಕ್ಕಂಥ ವಿಚಾರ. ಇನ್ನು ನಾವು ಸಂಗ್ರಹಣೆ, ಈ ದಾಸ್ತಾನು ಕೀಟಗಳ ಒಂದು ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕಂತೀರಿ? ಕೀಟಗಳು ಬರಲಾರ್ದಂತೆ ಇರ್ಬೋದು ಅಥವಾ ಬಂದ ಮೇಲಂತೂ ಏನು ಮಾಡೋದು ತಪ್ಪದು, ಬರಲಾರ್ದಂತೆ ಮಾಡಲಿಕ್ಕೆ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗುತ್ತೆ? ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ಬೇಕಾಗತ್ತೆ. ನಾವು ಎಷ್ಟೇ ಅದನ್ನು ಚೆನ್ನಾಗಿ ಒಣಗಿಸಿ ತಗೊಂಡು ಬಂದು ಇಟ್ಕೋಬೇಕಂದ್ರೂ ಅದರಲ್ಲಿ ಇಡಬೇಕಾಗಿರ್ತಕ್ಕಂಥ ಸ್ಥಳವನ್ನ, ದಾಸ್ತಾನು ಕೊಠಡಿಯನ್ನ ನಾವು ಮೊದಲೇ ನಾವು ಯೋಚನೆ ಮಾಡಿ ಇಟ್ಕೋಬೇಕು. ಎಲ್ಲಿ ಇಡಬೇಕು, ಯಾವ ತರ ಇರಬೇಕದು ಅನ್ನೋದನ್ನ ಮುಖ್ಯವಾಗಿ ತಿಳ್ಕೋಬೇಕು. ದಾಸ್ತಾನು ಕೊಠಡಿನಲ್ಲಿ ಮಳೆ ನೀರು ಸೋರದಂತೆ ನೋಡ್ಕೋಬೇಕು. ಸಂಗ್ರಹಣ ಕೊಠಡಿಯಲ್ಲಿ ಏನಾದ್ರೂ ನೀವು ಇಡಬೇಕಾದ್ರೆ ಅದರಲ್ಲಿ ರಂಧ್ರಗಳು, ಬಿರುಕುಗಳು ಯಾವ್ದು ಇರಬಾರ್ದು. ಅದನ್ನ ಸುಣ್ಣದಿಂದ ಬೆಳೆದು ಮೆಲಾಥಿಯನ್ ಶೇಕಡ 5 ಪುಡಿಯನ್ನ ಅದರಲ್ಲಿ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕು. ಹಳೆಯ ಗೋಣಿ ಚೀಲಗಳನ್ನ ಉಪಯೋಗಿಸಬಾರದು, ಹೊಸ ಗೋಣಿ ಚೀಲಗಳನ್ನೇ ಬಳಸಬೇಕು. ಅಕಸ್ಮಾತ್ ಬಳಸೋದಿದ್ರೆ ಶೇಕಡ 5 ಮೆಲಾಥಿಯನ್ ದ್ರಾವಣದಲ್ಲಿ ಅದನ್ನ ಅದ್ದಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅವನ್ನ ಬಳಸಬೇಕಾಗತ್ತೆ. ಈ ರೀತಿಯಾಗಿರ್ತಕ್ಕಂಥ ಬೀಜಗಳನ್ನ ನಾವು ನೆಲದ ಮೇಲೇನೆ ಇಡಬಾರ್ದು, ಅದನ್ನ ಅಟ್ಟಣಿಗೆ ಮೇಲಾಗ್ಲಿ, ಪ್ಲಾಸ್ಟಿಕ್ ಹಾಳೆ ಮೇಲಾಗ್ಲಿ ಇಡಬೇಕು. ಯಾಕಂದ್ರೆ ನೆಲದಿಂದ ಕಾಳಿಗೆ ಸೇರ್ತಕ್ಕಂಥ ತೇವಾಂಶವನ್ನ ನಾವು ತಪ್ಪಿಸ್ಬೇಕು. ಆಮೇಲೆ ಆಗಿಂದಾಗೆ ಇವುಗಳನ್ನ ನಾವು ನೋಡ್ತಾ ಇರಬೇಕು, ಬೀಜಗಳ ಮೇಲೆ, ಚೀಲದ ಮೇಲೆ ಯಾವ್ದಾದ್ರು ಹುಳುಗಳು ಬರ್ತಾ ಇದಾವೆ ಏನೋ ಅಂತ. ಅದಲ್ಲದೆ ತೇವಾಂಶ ಶೇಕಡ 10 ಕಡಿಮೆ ಇರುವ ಹಾಗೆ ಒಣಗಿಸಿ ಸಂಗ್ರಹಣೆ ಮಾಡಿ ಇಡಬೇಕು. ಆಮೇಲೆ ಹೊಸ ಬೀಜಗಳನ್ನ ಹಳೆ ಬೀಜದೊಳಗೆ ಜೊತೆಗಿಡಬಾರ್ದು, ಮಿಕ್ಸ್ ಮಾಡಬಾರ್ದು, ಸಪರೇಟ್ ಆಗಿಡ್ಬೇಕು. ದಾಸ್ತಾನು ಕೊಠಡಿನಲ್ಲಿ ಸಾಕಷ್ಟು ಗಾಳಿ ಬೆಳಕು ಬರಂತೆ ನೋಡ್ಕೋಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಬೆಳೆ ಕೊಯ್ಲು ಮಾಡುವಾಗ ನಾವು ಒಂದ್ ಸ್ವಲ್ಪ ಬೆಳೆ ಹೇಗಿದೆ ಅಂತ ನೋಡ್ಕೋಬೇಕು. ಯಾಕಂದ್ರೆ ಕೊಯ್ಲಿಂದಾನೆ ನಮ್ಮ ಸಂಗ್ರಹಣ ಕೊಠಡಿಗೆ ಬರೋದ್ರಿಂದ ಅಲ್ಲಿ ತೆನೆಗಳ ಮೇಲೆ ಕೀಟಗಳಿರಬಾರ್ದು. ಅದಕ್ಕೋಸ್ಕರ ಕೊಯ್ಲು ಮಾಡೋಕ್ಕಿಂತ 15 ದಿನಗಳ ಮುಂಚೆನೆ ಮೆಲಾಥಿಯನ್ ಸಿಂಪರಣೆ ಮಾಡಬೇಕು, ಕೀಟನಾಶಕಗಳಿಗೆ ಬೆಳೆ ಕೀಟನಾಶಕ ಸಿಂಪರಣೆ ಮಾಡಿ ಹೊಲದಿಂದ ಉಗ್ರಾಣಕ್ಕೆ ಬರ್ತಕ್ಕಂತ ಕೀಟಗಳನ್ನ ನಾವು ತಡೆಗಟ್ಟಬಹುದು. ಆಮೇಲೆ ನಾವೇನದು ಸಂಗ್ರಹಣೆಗೆ ಆರಿಸ್ಕೊಂತೀವಿ, ಅದು ಆ ಒಂದು ಪ್ರದೇಶ ಅತಿ ಕಡಿಮೆ ಆರ್ದ್ರತೆ, ಮೊದಲೇ ಹೇಳಿದೆ ನಾನು. ಆಮೇಲೆ ಮಧ್ಯಮ ತಾಪಮಾನ ಇರಬೇಕು. ಆಮೇಲೆ ಗೋದಾಮುಗಳಲ್ಲಿ ಇಲಿ ಪಶು ಕೀಟಗಳು ಪಕ್ಷಿಗಳ ಉಪದ್ರವ ಇರಲಾರ್ದಂಗ ನಾವು ನೋಡ್ಕೋಬೇಕು. ಆಮೇಲೆ 15 ದಿನಕ್ಕೊಮ್ಮೆ ನಾವು ಪರೀಕ್ಷೆ ಮಾಡ್ತಾನೆ ಇರ್ಬೇಕು. ಬೀಜಗಳನ್ನ ಪರೀಕ್ಷೆ ಮಾಡೋದು ಮಾಡ್ತಾ ಇರ್ಬೇಕಂತೀರಿ, ಚೀಲವನ್ನ ಬಿಚ್ಚಿ ಮತ್ತೆ ನೋಡ್ತಾ ಇರ್ಬೇಕು, ಬಿಚ್ಚಿನ ಸ್ವಲ್ಪ ನೋಡ್ತಾ ಇರ್ಬೇಕು. ಸ್ವಲ್ಪ ಬೀಜಗಳನ್ನ ಪ್ರೋಬ್ಸ್ ಅಂತ ಹೇಳ್ತೀವಿ, ಟ್ರಯರ್ಸ್ ಅಂಡ್ ಪ್ರೋಬ್ಸ್ ಅಂತೇಳಿ, ಸ್ಯಾಂಪಲ್ ಬಿನ್ ಅಂತ ತಗೊಂಡ್ಬಿಟ್ಟು ಸ್ಯಾಂಪ್ಲರ್ ಇಂದ ತಗೊಂಡ್ಬಿಟ್ಟು ಅದನ್ನ ಪರೀಕ್ಷೆ ಮಾಡ್ಬೇಕು. ಮೇಲನ್ನು ಸಹ ಸ್ವಲ್ಪ ಬಡದ್ರೆ ಗೊತ್ತಾಗುತ್ತೆ ಹುಳುಗಳಿದಾವ ಇಲ್ಲ ಅಂತ. ಬೀಜ ಒಮ್ಮೆ ಬಿಸಿ ಬಿಸಿ ಆಗಿರುತ್ತೆ ಚೀಲ, ಅಥವಾ ಕಾಳುಗಳು ಬಿಸಿ ಆಗಿರ್ತವೆ, ಹೌದು, ಅದರಿಂದ ನಾವು ಅದರಲ್ಲಿ ಒಳಗಡೆ ತೇವಾಂಶ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ, ಅದರಿಂದ ಬಿಸಿಯಾಗಿ ಬಂದಿದೆ ಅಂತಂದ್ರೆ. ಆಮೇಲೆ ಒಂದ್ ವೇಳೆ ಕೀಟಗಳ ಹಾವಳಿ ಕಂಡು ಬಂದ್ರೆ ಧೂಪ ಹಾಕ್ಬೇಕು. ಅಂದ್ರೆ ಪ್ರತಿ ಕ್ವಿಂಟಲ್ ಬೀಜಕ್ಕೆ ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತ 2-3 ಗುಳಿಗೆಯನ್ನ, ಅಥವಾ ಇಡಿಬಿ ಆಂಪುಲ್ಸ್ ಅಂತೇಳಿ ಒಂದು ಟ್ಯೂಬ್ ಸಿಗುತ್ತೆ, ಈ ರೀತಿ ಒಂದು ಧೂಪ ಹಾಕೋದು ಅಂತ ಹೇಳ್ತೀವಿ. ಇದನ್ನ ಹಾಕುವಾಗ 12% ಹೆಚ್ಚಿರಬಾರ್ದು ಬೀಜದ ತೇವಾಂಶ. ಎಣ್ಣೆ ಕಾಳಿನ ಬೀಜಗಳಿಗೆ ಮಾತ್ರ ಧೂಪ ಹಾಕಬಾರ್ದು. ಈ ದ್ವಿದಳ ಧಾನ್ಯ ಏಕದಳ ಧಾನ್ಯಗಳಿಗೆ ನಾವು ಧೂಪ ಹಾಕಬೇಕಾಗತ್ತೆ. ಹಾಕುವಾಗ ಅದೆಲ್ಲ ಫುಲ್ ಕವರ್ ಮಾಡ್ಬೇಕಾಗತ್ತೆ. ನಾವು ಟಾರ್ಪಾಲ್ ಆಗ್ಲಿ ಪಾಲಿಥಿನ್ ಶೀಟ್ ಇಂದ ದೊಡ್ಡದನ್ನ ತಗೊಂಡ್ಬಿಟ್ಟು ಫುಲ್ ಎಷ್ಟು ಚೀಲ ಇಡ್ತೀವೋ ಅದಿಷ್ಟಕ್ಕೂ ಇಡಬೇಕು. 2-3 ಚೀಲಗಳಿಗೆ ಅಂದ್ರೆ 2-3 ಪ್ರತಿ ಕ್ವಿಂಟಲ್ಗೆ 2-3 ಟ್ಯಾಬ್ಲೆಟ್ಸ್ ಸಿಗ್ತವೆ ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತೇಳಿ, ಅದನ್ನ ಮುಚ್ಚಿಡ್ಬೇಕಾಗತ್ತೆ. ಸುತ್ತಲೂ ನೀವು ಸೀಲ್ ಮಾಡ್ಬೇಕಾಗತ್ತೆ ಗಾಳಿ ಆಡದೇ ಇರೋ ತರ. ಇದು ಅಲ್ಯೂಮಿನಿಯಂ ಫಾಸ್ಫೈಡ್ ಒಂದು ಗುಳಿಗೆಯನ್ನ ನಾವು ಸೆಂಟರ್ ನಲ್ಲಿ ಅಥವಾ ಚೀಲ ನಲ್ಲಿ ಒಳಗಡೆ ಇಡಬೇಕಂತೀರ, ಅಥವಾ ಒಳಗಡೆ ಇಡಬೇಕು? ಚೀಲದ ಒಳಗಡೆ ಅಲ್ಲ, ಚೀಲದ ಪಕ್ಕ ಇಡಬೇಕು, ಪಕ್ಕದಲ್ಲಿ ಇಡಬೇಕು. ಅದರಿಂದ ವಿಷ ಅನಿಲ ಬರುತ್ತೆ, ವಿಷ ಅನಿಲ ಬರೋದ್ರಿಂದ ಒಳಗಿರ್ತಕ್ಕಂಥ ಎಲ್ಲಾ ಕೀಟಗಳು ಸಾಯ್ತವೆ. ಎಲ್ಲ ಏರ್ ಟೈಟ್ ಆಗಿರ್ಬೇಕು, ಹೊರಗಡೆ ಎಲ್ಲ ಸುತ್ತ ನೀವು ಸೀಲ್ ಮಾಡ್ಬೇಕು. ಗಮ್ ಅಂಡ್ ಸೀಲ್ ಅಂದ್ರೆ ಪ್ಲಾಸ್ಟಿಕ್ ಟೇಪ್ ಹಚ್ಚಿ ಹಚ್ಚಬೇಕು, ಮಾಡ್ಬೇಕು. ವಿಷಾನಿಲ್ಲ ಹೊರಗಡೆ ಬರೋದ್ರಿಂದ ಒಳಗಿರ್ತಕ್ಕಂತ ಕೀಟಗಳೆಲ್ಲ ಸಾಯ್ತವೆ. ಪದೇ ಪದೇ ನಾವು ಚೀಲ ಬಿಚ್ಚಿ ಅದನ್ನ ಹೊರಗಡೆ ಒಣಗಿಸಿ ಮತ್ತೆ ತರೋದು, ಇದೆಲ್ಲ ಖರ್ಚು ಕಡಿಮೆ ಆಗುತ್ತೆ, ಸಮಯನೂ ಉಳಿತಾಯ ಆಗುತ್ತೆ. ಇದನ್ನ ಒಂದು ವಾರಗಳ ತನಕ ಮುಚ್ಚಿಡ್ಬೇಕಾಗತ್ತೆ. ನಾವು ಇದನ್ನ ಮುಂಚೆನೆ ಗೊತ್ತಿದ್ದು ನಮಗೆ ರೂಢಿ ಇತ್ತು, ಎಲ್ರಿಗೂ ಗೊತ್ತಿದೆ ಅಂದ್ರೆ ಮಾತ್ರ ಇದನ್ನ ನಾವು ಮಾಡ್ಬೇಕು. ಇಲ್ಲಾಂದ್ರೆ ಪರಿವೀಕ್ಷಕರ ಸಹಾಯದಿಂದ ಮಾಡ್ಬೇಕು, ಫುಡ್ ಇನ್ಸ್ಪೆಕ್ಟರ್ ಆಗ್ಲಿ ನಮ್ಮ ಸೀಡ್ ಇನ್ಸ್ಪೆಕ್ಟರ್ ಆಗ್ಲಿ ಸಹಾಯದಿಂದ ಅವರಿಂದ ತಿಳ್ಕೊಂಡು ಮನವರಿಕೆ ಮಾಡ್ಕೊಂಡು ಬಿಟ್ಟು ಇದೊಂದು ಮಾಡ್ಬೇಕಾಗತ್ತೆ. ಈ ಒಂದು ಧೂಪ ಹಾಕೋದನ್ನ ನಾವು ಮಾಡ್ಬೇಕಾಗತ್ತೆ. ಆಮೇಲೆ ಇದನ್ನ ಇದರ ಒಂದು ಪರಿಣಾಮ 1.5 ತಿಂಗಳ ತನಕ, 40-45 ದಿನ ತನಕ ಇರುತ್ತೆ. ಏನಿಲ್ಲ ಅಂದ್ರೆ 2 ತಿಂಗಳ ತನಕನು ಒಂದು ಸರಿ ಧೂಪ ಹಾಕಿದ್ರೆ 2 ತಿಂಗಳ ತನಕನು ಮತ್ತೆ ಇರುತ್ತೆ. ಅಂದ್ರೆ ಅಷ್ಟು ಸಾಯ್ತವೆ, ಮತ್ತೆ ಅದ್ರಲ್ಲಿ ಏನಾದ್ರು ತತ್ತಿ ಗಿತ್ತಿ ಎಲ್ಲ ಇದ್ರೆ ಅವು ಸಾಯಲ್ಲ, ಅವು ಮತ್ತೆ ಪುನಃ ಬರ್ತವೆ. ಅದು ಇಲ್ಲದೆ ಇದ್ರೆ ಮತ್ತೆ ಧೂಪ ಹಾಕೋದು ಬೇಡ. ಮತ್ತೆ 2 ತಿಂಗಳಾದ್ಮೇಲೆ ಮತ್ತೆ ಏನಾದ್ರು ಬಂತಂದ್ರೆ ಮತ್ತೊಂದ್ಸರಿ ಧೂಪ ಹಾಕ್ಬೇಕಾಗತ್ತೆ ವಿಷನೆಲ್ಲ. ಆಮೇಲೆ ಇದು ಇಡಿಬಿ ಎಂಪುಲ್ಸ್ ಅಂದ್ರಲ್ಲ, ಇದನ್ನ ಟೂಬ್ ಅಂತ ಹೇಳ್ತಾರಲ್ಲ, ಅದನ್ನ ಹೇಗೆ ಇದು ಮಾಡೋದಂತೀರಿ ಬೀಜಗಳಲ್ಲಿ? ಅದು ಇಂಜೆಕ್ಷನ್ ತರ, ನೀವು ಇಂಜೆಕ್ಷನ್ ತರ ಕೊಟ್ರೆ ಸಾಕು ಚೀಲಕ್ಕೆ, ಅದು ಟ್ಯೂಬ್ ಹೊಡೆದು ಬಿಟ್ಟು ಸಿರಿಂಜ್ ಸಿಗುತ್ತೆ, ಸಿರಿಂಜ್ ಎಲ್ಲ ಅದನ್ನ ತಗೊಂಡ್ಬಿಟ್ಟು ಚೀಲಗಳಿಗೆ ಹಾಕಿದ್ರೆ ಸಾಕು ಚೀಲಗಳಿಗೆ. ಅಥವಾ ಬಿನ್ ಟಿನ್ಗೂ ಮಾಡಬಹುದು, ನೀವು ಕ್ಯಾನ್ ಅದೇ ದೊಡ್ಡ ದೊಡ್ಡ ಈಗ ಒಂದೊಂದು ಕ್ವಿಂಟಲ್ ಕ್ವಿಂಟಲ್ ಅದನ್ನ ಮುಚ್ಚಿಬಿಟ್ಟು ಸೀಲ್ ಮಾಡಿ ಇಟ್ಟು ಬಿಡಬಹುದು, ಆ ತರನು ಬಳಸಬಹುದು. ಇದಲ್ದೇನೆ ಗೋದಾಮಿನ ಎಲ್ಲಾ ಗೋಡೆಗಳಿಗೂ ಸಹ ನಾವು ಮೆಲಾತಿಯನ್ ಸ್ಪ್ರೇ ಮಾಡ್ಬೇಕಾಗತ್ತೆ. ಅಥವಾ ಫೆನಿಟ್ರೋಥಿಯಾನ್ 50 EC 1:100 ಅನುಪಾತದಲ್ಲಿ ಸಹ ಬೀಜ ಶೇಖರಣೆಗೆ ಅಂತ ಮುಂಚಿತವಾಗಿ ನಾವು ಮಾಡ್ಬೇಕಾಗತ್ತೆ. ಈಗ ಇಷ್ಟೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳನ್ನ ನಾವು ವಹಿಸಿದ್ರು ಸಹ ಮತ್ತೆ ಕೀಟಗಳು ಬರ್ತವೆ, ಬರ್ತಿರ್ತವೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಮೊದ್ಲೇನೆ ನಾವು ಮುಂಜಾಗ್ರತೆಯಾಗಿ ಚೆನ್ನಾಗಿ ಸ್ವಚ್ಛ ಮಾಡಿ ಒಣಗಿಸಿ 10% ಕಡಿಮೆ ಇರುವಂತೆ ನೋಡ್ಕೊಂಡ್ಬಿಟ್ಟು ಇಡಬೇಕಾಗತ್ತೆ ಬೀಜಗಳು. ಅದು ಪ್ರಮುಖವಾದಂತ ಅಂಶ. ಇದೆಲ್ಲವನ್ನು ನಾನು ಹೇಳಿದೆ, ಇಡಿಬಿ ಆಂಪಲ್ಸ್ ಧೂಪ ಹಾಕಬೇಕು, ಆಮೇಲೆ ಒಳ್ಳೆ ಚೀಲಗಳನ್ನ ಬಳಸಬೇಕು, ಮೆಲಾತಿನ್ ಸಿಂಪರಣೆ ಮಾಡಬೇಕು. ಅದಲ್ಲದೇನೆ ಕೆಲವೊಂದು ಸುಲಭವಾಗಿ ಹೇಳಬೇಕು ಅಂತಂದ್ರೆ, ದ್ವಿದಳ ಧಾನ್ಯಗಳಿಗೆ ನಾವು ಔಡಲೆ ಎಣ್ಣೆ 5 ml 1 kg ಬೀಜದಂತೆ ನಾವು ಮೇಲೆ ಸವರಿ ಚೀಲದ ಚೆನ್ನಾಗಿ ಒಣಗಿಸಿದ ಬೀಜಗಳಿಗೆ ಸವರಿ ಚೀಲದೊಳಗೆ ಇಟ್ಟರೆ ಸಾಕು, ಅದರಲ್ಲಿ ಹೆಚ್ಚಾಗಿ ಹುಳುಗಳು ಬರಲ್ಲ. ಈ ಶೇಂಗಾ ಎಣ್ಣೆ ಸಾಸಿವೆ ಎಣ್ಣೆಯನ್ನು ಸಹ ನಾವು ಲೇಪನೆ ಮಾಡಬಹುದು, 9 ತಿಂಗಳ ತನಕ ಅದರಿಂದ ಏನು ತೊಂದರೆ ಇರೋದಿಲ್ಲ. ಅದಲ್ದೇನೆ ಬೇವಿನ ಎಲೆ, ಬೇವಿನ ಬೀಜದ ಪುಡಿ, ಬೇವಿನ ಎಣ್ಣೆ, ಈ ತರದ ಪುಡಿಗಳನ್ನು ಸಹ ನಾವು ಬೀಜದ ಮೇಲೆ ಸಿಂಪರಣೆ ಮಾಡಿ ಉಪಯೋಗಿಸಿ ಅದ್ರ ಜೊತೆಗೆ ಇಡಬಹುದು. ಅದಲ್ಲದೇನೆ ಮೊದಲಿಂದಾನು ತೊಗರಿನಲ್ಲಿ ಕೆಂಪು ಮಣ್ಣು ಮಿಕ್ಸ್ ಮಾಡಿದ್ಮೇಲೆ ಅದ್ರ ಜೊತೆಗೆ ಹೊಟ್ಟು ಹೆಂಗಿದ್ರು ಭತ್ತದ ಹೊಟ್ಟು ಸಿಗುತ್ತೆ ಅದನ್ನು ಸಹ ಮಿಕ್ಸ್ ಮಾಡಿ ಇಟ್ಬಿಡ್ತಾರೆ. ಅದು ಬೇವಿನ ಪುಡಿ, ಕಿತ್ತಳೆ ಹಣ್ಣಿನ ತೊಗಟೆ ಪುಡಿ, ಸೀತಾಫಲ ಬೀಜದ ಪುಡಿ, ಬಜೆ ಪುಡಿ, ಬೇವು, ಅಗಸೆ, ಸಾಸಿವೆ ಹಿಂಡಿಗಳನ್ನ ಮಿಶ್ರಣ ಮಾಡಿ ಈ ಬೀಜಗಳನ್ನ ನಾವು ಸಂಗ್ರಹಣೆ ರಕ್ಷಣೆ ಮಾಡಬಹುದು. ಅದು ಅಲ್ಲದೇ ಈ ಮುಖ್ಯವಾಗಿ ನಮ್ಮ ಪ್ರದೇಶದಲ್ಲಿ ತೊಗರಿಯನ್ನ ಬೆಳೆಯೋದ್ರಿಂದ ದ್ವಿದಳ ಧಾನ್ಯಗಳು ಜಾಸ್ತಿ ಬರ್ತಾವಲ್ಲ, ಇದಕ್ಕೆ ನಮಗೆ ಬೀಜಕ್ಕೆ ಬೇಡಪ್ಪ, ಧಾನ್ಯನೇ ಜಾಸ್ತಿ ಇದೆ ನಮಗೆ, ಧಾನ್ಯನ ನಾವು ಮಾರ್ಕೆಟ್ನಲ್ಲಿ ರೇಟ್ ಬಂದ್ಮೇಲೆ ನಾವು ಮಾರ್ಕೊಂತೀವಿ, ಅದಕ್ಕೆ ಸ್ವಲ್ಪ ಈ ಹುಳುಗಳು ಬರಬಾರ್ದು, ಅದ್ರ ಕಲರ್ ರೇಟ್ ಇರೋದಿಲ್ಲ, ಶೇಖರಣೆ ಮಾಡಿಡ್ಬೇಕಪ್ಪ ಅಂದ್ರೆ ಅವನ್ನ 24 ಗಂಟೆಗಳ ಕಾಲ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಬೇಕು ಧಾನ್ಯಗಳನ್ನ. ಆಮೇಲೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ತುಂಬಿದ್ಮೇಲೆ ಬೀಜದ ಮೇಲೆ 2 ಸೆಂಟಿಮೀಟರ್ ದಪ್ಪನಾಗಿ ಮರಳಿಡಬೇಕು, ಅದರಿಂದಾಗಿ ಬುರ್ಬುರಿ ಅದು ಹೋಗಳಾಗಿ ಹೋಗೋದಿಲ್ಲ. ಮರಳಿನ ಪದರಿನ ಮೂಲಕ ಇದು ಮುಚ್ಚೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಇದನ್ನ ಮೊದಲೇ ನಾವು ನೆಲದ ಮೇಲೆ ಚೆನ್ನಾಗಿ ಒಣಗಿಸೋದ್ರಿಂದ ಚಿಪ್ಪಿನ ಕೀಟದ ಎಲ್ಲಾ ಹಂತಗಳ ಹುಳುಗಳು ಅದರಲ್ಲಿ ನಾಶ ಆಗ್ಬಿಡ್ತವೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋದ್ರಿಂದ. ಆಮೇಲೆ ಮರಳಿನ ಪದರವನ್ನ ಬೀಜದ ಪದರಿನ ಮೇಲೆ ಹರಡೋದ್ರಿಂದ ಹೊರಗಿನ ಕೀಟಗಳು ಮರಳನ್ನು ತೂರಿಕೊಂಡು ಒಳಗೆ ಹೋಗಕ್ಕೆ ಸಾಧ್ಯ ಆಗೋದಿಲ್ಲ, ಕೀಟಗಳ ಸಂತಾನದ ಅಭಿವೃದ್ಧಿ ಕಡಿಮೆ ಆಗುತ್ತೆ. ಇದು ನಮಗೆ ಒಂದು ಸುಲಭವಾದಂತ ಪದ್ಧತಿ. ಹೆಚ್ಚಾಗಿ ನಾವು ಇದನ್ನ ದ್ವಿದಳ ಧಾನ್ಯಗಳಾಗಿರ್ತಕ್ಕಂಥ ತೊಗರಿ, ಕಡಲೆ ಇಂತ ಒಂದು ಬೀಜಗಳಿಗೆ ನಾವು ಮಾಡ್ಕೋಬಹುದು. ಇದಲ್ದೇನೆ ಪೂಸಾ ಬಿನ್, ಪುರಿ, ಗಡೆ, ಪಟಾರ, ಕೋಟಿ, ಪಕ್ಕಾ ಕೋಟಿ ಮುಂತಾದ ಮುಂಚಿನಿಂದನೂ ಇರ್ತಕ್ಕಂಥ ಕಣಜಗಳನ್ನು ಸಹ ನಾವು ಬಳಸ್ಕೋಬಹುದು. ಪಕ್ಕಾ ಕೋಟಿಯಲ್ಲಿ ಮನೆಯಲ್ಲಿ ಸಂಗ್ರಹಣೆ ಮಾಡೋದಕ್ಕೆ ಅತಿ ಸೂಕ್ತ. ಇದು ಸುಟ್ಟ ಇಟ್ಟಂಗಿನ ತಯಾರಿಸಿರ್ತಾರೆ, ತೇವಾಂಶ ಮತ್ತು ಗಾಳಿ ಎರಡನ್ನು ಇದರಲ್ಲಿ ನಿಯಂತ್ರಣ ಮಾಡಿರ್ತಾರೆ. ಇದಲ್ದೇನೆ ಬಹಳ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ನಾವು ಶೇಖರಣೆ ಮಾಡತಕ್ಕಂತಹ ಧಾರಕಗಳು ಅಂದ್ರೆ ಚೀಲಗಳು ಏನಿದಾವೆಲ್ಲ, ಮೊದ್ಲಿಂದಾನು ನಾವು ಅರಿವೆ ಚೀಲ, ಗೋಣಿ ಚೀಲ, ಕಾರ್ಡ್ಬೋರ್ಡ್ ಧಾರಕಗಳು, ಕಾಗದದ ಚೀಲ ಇಂಥವೆಲ್ಲ ನಾವು ಬಳಸ್ಕೊಂಡು ಬರ್ತಾ ಇದೀವಿ. ಇವಕ್ಕೆಲ್ಲ ಹವೆ ಮತ್ತು ತೇವಾಂಶ ನಿರ್ಬಂಧ ಇರೋದಿಲ್ಲ. ಹೊರಗಿನ ಗಾಳಿ ಹೇಗೆ ಬದಲಾವಣೆ ಆಗುತ್ತೆ, ಉಷ್ಣತೆ ಆಗ್ಲಿ ಅಥವಾ ಆರ್ದ್ರತೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಹೆಚ್ಚಾದ್ರೆ ಇದು ಸಹ ತೇವಾಂಶ ಹೆಚ್ಚಾಗುತ್ತೆ, ಕಡಿಮೆ ಆದ್ರೆ ತೇವಾಂಶ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಿರ್ಬಂಧಿಸತಕ್ಕಂತ ಧಾರಕಗಳು, ಹವೆ ಮತ್ತು ತೇವಾಂಶ ಎರಡನ್ನು ನಿರ್ಬಂಧ ಮಾಡತಕ್ಕಂತ ಧಾರಕಗಳನ್ನ ನಾವು ಬಳಸಬೇಕು. ಪ್ಲಾಸ್ಟಿಕ್ ಚೀಲ, ಇದನ್ನ ನೇರವಾಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ರೆ ಕಟ್ ಆಗ್ಬಿಡುತ್ತೆ, ಮತ್ತೆ ಹ್ಯಾಂಡಲ್ ಮಾಡುವಾಗ ಅಲ್ಲಿ ಇಲ್ಲಿ ಕಟ್ ಆಗೋ ಚಾನ್ಸ್ ಇರೋದ್ರಿಂದ ಅದನ್ನ ಗೋಣಿ ಚೀಲದ ಒಳಗಡೆ ಒಂದು ಪಾಲಿಥಿನ್ ಚೀಲ ಹಾಕಿ ಅದರಲ್ಲಿ ನಾವು ಈ ಜೋಳ, ಗೋಧಿ, ಕಡಲೆ, ತೊಗರಿ ಎಲ್ಲವನ್ನು ಹಾಕಿಡೋದ್ರಿಂದ ಅದರಲ್ಲಿ ತೇವಾಂಶ ಮತ್ತು ಹವೆ ಎರಡೂ ಹೋಗೋದಿಲ್ಲ, ಏರ್ ಟೈಟ್ ಆಗ್ಬಿಡ್ತವೆ. ಅದರಲ್ಲೂ ಸಹ ನಾವು ಅದರ ಬೀಜವನ್ನು ಸುರಕ್ಷಿತವಾಗಿ ಇಡಬಹುದು. ಅದಲ್ಲದೆ ಈಗ ಇತ್ತೀಚಿನ ದಿನಗಳಲ್ಲಿ ನಮಗೆ ಫ್ಯಾಬ್ರಿಕ್ ಕೋಟೆಡ್ ಬ್ಯಾಗ್ಸ್ ಅಂತ ಹೇಳಿ ಬರ್ತಾ ಇದಾವೆ, ಚೀಲಕ್ಕೇನೆ ಟ್ರೀಟ್ ಮಾಡಿ ಕೊಟ್ಬಿಡ್ತಾರೆ. ಅದ್ ಸೀಡ್ಸ್ಗೆ ಮಾಡೋದಕ್ಕಿಂತ, ಬೀಜಕ್ಕೆ ಮಾಡೋದಕ್ಕಿಂತ ಬ್ಯಾಗ್ಸ್ಗೆ ಟ್ರೀಟ್ ಮಾಡಿ ಕೊಟ್ಟು ಫ್ಯಾಬ್ರಿಕ್ ಕೋಟೆಡ್ ಬ್ಯಾಗ್ಸ್ ಅಂತ ಹೇಳ್ತಾರೆ. ಅದು ಇನ್ನೂ ಸಹ ಪರೀಕ್ಷೆಯಲ್ಲಿ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ ಅಲ್ಟ್ರಾ ಡ್ರೈ ಸ್ಟೋರೇಜ್ ಬೀಡ್ಸ್ ಅಂತ ಹೇಳಿ ಸಣ್ಣ ಸಣ್ಣ ಬೀಜದ ತರನೇ ಇನ್ನೊಂದು ಬೀಡ್ಸ್ ಅಂತ ಸಿಗ್ತವೆ. ಅದು ಸ್ವಲ್ಪ ಖರ್ಚು ಜಾಸ್ತಿ. ಅವನ್ನ ನಾವು ಅತಿ ಕಡಿಮೆ, ಒಳ್ಳೆಯ ಹೊಸ ತಳಿ ಬಂದಿದೆಯಪ್ಪ, ಹೊಸ ತಳಿ ಬೀಜ ಬಂದಿದೆ, ಆ ಬೀಜಗಳು ನಮ್ಮಲ್ಲಿ ಬಹಳ ಸ್ವಲ್ಪ ಇದ್ದಾವೆ, ಅವನ್ನ ಸಂಗ್ರಹಣೆ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇದ್ದಾಗ ಈ ಅಲ್ಟ್ರಾ ಡ್ರೈ ಸ್ಟೋರೇಜ್ ಬೀಡ್ಸ್ ಅಂತ ಸಿಗ್ತವೆ. ಅದನ್ನ ಅದ್ರ ಜೊತೆಗೆ ಸಂಗ್ರಹಣೆ ಮಾಡಿಟ್ರೆ ನಿಮ್ಮ ಬೀಜದ ತೇವಾಂಶ 10% ಅದರಲ್ಲಿ 5-6 ಬಂದ್ಬಿಡುತ್ತೆ, ಅವು ಹೀರ್ಕೊಳ್ತವೆ, ನಮ್ಮ ಬೀಜವನ್ನ ಸುರಕ್ಷಿತವಾಗಿ ಇಡ್ತವೆ. ಅದು ಸ್ವಲ್ಪ ಖರ್ಚು ಜಾಸ್ತಿ, ಅದು ಸಹ ಯೋಚನೆ ಮಾಡ್ತಾ ಇದ್ದೇವೆ. ಅದು ಕೂಡ ಪ್ರಯೋಗಾಲಯದಲ್ಲಿ ಇದೆ, ಬೇರೆ ಬೇರೆ ಬೀಜಗಳಿಗೆ ಯಾವ ರೀತಿ ಅದನ್ನ ಮಾಡಬೇಕು ಅಂತ ಹೇಳಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಆರ್ದ್ರತೆ ಮತ್ತು ಉಷ್ಣತೆ ಎರಡನ್ನು ಕಂಟ್ರೋಲ್ ಬಿನ್ನಲ್ಲೇ ಕಂಟ್ರೋಲ್ ಮಾಡುವಂತ ಒಂದಿಷ್ಟು ಬಿನ್ಗಳು, ರೆಡಿಮೇಡ್ ಬಿನ್ಗಳು ಸಿಗ್ತಾ ಇದಾವೆ. ನಮ್ಗೆ ಇಷ್ಟೇ ಬೇಕು ಟೆಂಪರೇಚರ್, ಇಷ್ಟೇ ಬೇಕು ರಿಲೇಟಿವ್, ಅಡ್ಜಸ್ಟ್ ಮಾಡ್ಕೊಂಡು ಅದರಲ್ಲಿ ಇಡಬಹುದು. ಈ ನೂತನ ತಾಂತ್ರಿಕತೆಗಳೆಲ್ಲವೂ ಸಹ ಪ್ರಯೋಗಾಲದಲ್ಲಿ ವಿವಿಧ ಬೆಳೆಗಳ ಮೇಲೆ ನಡೆಸ್ತಾ ಇದ್ದಾರೆ. ಯಾವುದು ಆರ್ಥಿಕವಾಗಿ ಅನುಕೂಲ ಆಗುತ್ತೆ, ಯಾವ್ದನ್ನ ನಾವು ಸುಲಭವಾಗಿ ಅದನ್ನ ಬಳಸ್ಕೋಬಹುದು, ಎಷ್ಟರ ಮಟ್ಟಿಗೆ ನಾವು ಅದನ್ನ ಬಳಸ್ಕೋಬೇಕು, ಇದು ರೈತರಿಗೆ ಹಾಗೂ ವಿಜ್ಞಾನಿಗಳಿಗೆ ಹಾಗೂ ಎಲ್ರಿಗೂ ಅನುಕೂಲ ರೀತಿಯಲ್ಲಿ ಸಿಗುವಂತದ್ದು ಆಗ್ಬೇಕು. ಆಮೇಲೆ ಅದು ಎಷ್ಟು ಮಟ್ಟಿಗೆ ಅದರಿಂದ ಅನುಕೂಲ ಇದೆ ಅನ್ನೋದು ಇನ್ನು ನಾವು ಪರೀಕ್ಷೆ ಮಾಡ್ತಾನೆ ಇದೀವಿ ಬೇರೆ ಬೇರೆ ಬೆಳೆಗಳಲ್ಲಿ. ಅದೆಲ್ಲ ವಿಷಯಗಳನ್ನ ತಿಳ್ಕೊಂಡ್ಮೇಲೆ ಇಂತಹ ಒಂದು ನೂತನವಾಗಿ ಬಳಸ್ತಕ್ಕಂತ ಚೀಲಗಳು ನಮಗೆ ದೊರೆತರೆ ರೈತರಿಗೂ ಅನುಕೂಲ ಎಲ್ರಿಗೂ ಅನುಕೂಲ. ಇವನ್ನ ನಾವು ತುಂಬಾ ದಿನಗಳವರೆಗೆ ಕೆಡ್ಲಾರ್ದಂಗೆ ಜಾಗರೂಕತೆಯಿಂದ ಹಿಡ್ಕೋಬಹುದು. ಜಾಸ್ತಿ ತಲೆನೋವು ಇರಲ್ಲ, ಚಿಂತೆ ಇರಲ್ಲ, ಯೋಚನೆ ಇರಲ್ಲ. ನಮ್ಮ ಬೀಜಗಳು ಇಟ್ಟ ಮೇಲೆ ಹೇಗಪ್ಪ ಮುಂದಿನ ಹಂಗಾಮ ತನಕ ಇರ್ತಾವೋ ಇಲ್ಲ ಅನ್ನೋದು ಯೋಚನೆ ಇರೋದಿಲ್ಲ. ಜಾಸ್ತಿ ಹಾನಿ ಆಗೋದು ಅಲ್ಲೇ, ಬೀಜಗಳು ಕೆಟ್ಟ ಬಿಡ್ತಾವೆ, ಆಮೇಲೆ ಮಾರ್ಕೆಟ್ನಲ್ಲಿ ಜಾಸ್ತಿ ರೊಕ್ಕ ಕೊಟ್ಟು ತರಬೇಕಾಗುತ್ತೆ. ಅದು ಅಲ್ದೇನೆ ಈಗ ಮುಖ್ಯವಾಗಿ ನಾನು ಮೊದಲೇ ಹೇಳಿದೆ, ಬಿತ್ತನೆಗಿಂತ ಮುಂಚೆ ನಮ್ಮ ರೈತರಿಗೆ ಒಂದು ಹೇಳ್ಬೇಕು ಅಂತ ಒತ್ತಿ ಒತ್ತಿ ಹೇಳ್ಬೇಕಂದ್ರೆ, ನೀವು ಬಿತ್ತನೆಗಿಂತ ಮುಂಚೆ ದಯಮಾಡಿ ನೀವು ಬಿತ್ತಕ್ಕಂತ ಬೀಜಗಳನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಅದರಿಂದ ವಿಷಯಗಳನ್ನ ತಿಳ್ಕೊಂಡ್ಬಿಟ್ಟು ನಮ್ಮ ಬೀಜ ಬಿತ್ತನೆಗೆ ಯೋಗ್ಯ ಇದೆಯೋ ಇಲ್ವೋ. ಅಕಸ್ಮಾತ್ ಶೇಕಡ 80-90 ಇರಬೇಕಾದ ಸಂದರ್ಭದಲ್ಲಿ 60-70 ಬಂತಪ್ಪ ಅಂತಂದ್ರೆ ಸ್ವಲ್ಪ ಜಾಸ್ತಿ ಬಿತ್ತನೆ ಮಾಡ್ಬೇಕಾಗತ್ತೆ, ಪ್ರಮಾಣ ಜಾಸ್ತಿ ಮಾಡ್ಬೇಕಾಗತ್ತೆ. ಈ ಅದಕ್ಕೋಸ್ಕರ ಮುಂಚೆನೆ ನಾವು ಮಣ್ಣನ್ನು ಹೇಗೆ ಪರೀಕ್ಷೆಗೆ ಕಳಿಸ್ತೀವೋ ಬೀಜವನ್ನು ಸಹ ಪರೀಕ್ಷಾಲಯಗಳಿಗೆ ಕಳಿಸಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದು ಡಾಕ್ಟರ್ ಶಕುಂತಲ ಅವರು, ಇದುವರೆಗೂ ಬೀಜ ಸಂಗ್ರಹಣೆಯನ್ನ ಹೇಗೆ ಮಾಡಬೇಕಾಗತ್ತೆ, ಸಂಗ್ರಹಣೆಯಲ್ಲಿ ಏನೇನು ಸಮಸ್ಯೆಗಳಾಗ್ತವೆ, ಜೊತೆಗೆ ರೈತ ಬಾಂಧವರು ಸಂಗ್ರಹಣೆ ಮಾಡಿದಂತಹ ಬೀಜಗಳನ್ನ ಬಿತ್ತನೆ ಪೂರ್ವದಲ್ಲಿ ಏನು ಒಂದು ಎಚ್ಚರಿಕೆಯನ್ನು ತಗೋಬೇಕು, ಬೀಜ ಪರೀಕ್ಷೆ ಇರ್ಬೋದು, ಮೊಳಕೆ ಪ್ರಮಾಣ ಇರ್ಬೋದು, ಅದ್ರ ಬಗ್ಗೆ ಪರೀಕ್ಷೆಯನ್ನು ಮಾಡಲಿ. ರೈತರು ಒಮ್ಮೆ ಬಿತ್ತನೆ ಇನ್ನೇನು ಒಂದು 8 ದಿವಸ ಇದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಬೀಜವನ್ನು ತೆಗೆದು ನೋಡ್ತಿರ್ತಾವೆ, ಎಲ್ಲ ಕೆಟ್ಟ ಹೋಗಿರ್ತವೆ, ಆ ರೀತಿ ಆಗಬಾರ್ದು. ರೈತರು ಆಗಾಗ ನೀವು ಅಂದಂಗೆ ಬೀಜಗಳನ್ನ ತಿಂಗಳಿಗೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ಪರೀಕ್ಷೆ ಮಾಡ್ತಾ ಇರಬೇಕು. ಸ್ವಲ್ಪ ಸ್ಯಾಂಪಲ್ ಅನ್ನು ತೆಗೆದಂತಕ್ಕಂಥ ವಿಚಾರ, ನೀವು ಹೇಳಿದಂಥ ಸಂಗ್ರಹಣಾ ವಿಧಾನಗಳನ್ನು ವಿಶೇಷವಾಗಿ ಬೇರೆ ಬೇರೆ ರೀತಿಯಲ್ಲಿ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು, ಸ್ವಚ್ಛತೆಯನ್ನು ಕಾಪಾಡೋದು, ಒಣಗಿಸೋದು, ಅಂದರೆ ಉಷ್ಣಾಂಶ ತೇವಾಂಶ ಬೀಜದಲ್ಲಿ ಯಾವ ಪ್ರಮಾಣದಲ್ಲಿ ಇರಬೇಕು ಅದ್ರ ಬಗ್ಗೆ ಅಷ್ಟೇ ಅದನ್ನ ನಿರ್ಧಾರ ಮಾಡಿ ಸಂಗ್ರಹಣೆ ಮಾಡಿಡೋದ್ರಿಂದ ಒಳ್ಳೆ ರೀತಿಯಿಂದ ನಾವು ಸುರಕ್ಷಿತವಾಗಿ ಬೀಜಗಳನ್ನು ಇಡಬಹುದು. ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ, ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಬೀಜಗಳ ಸಂಗ್ರಹಣೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಎನ್ಎಂ ಶಕುಂತಲಾ ಅವರೊಡನೆ ಸಂದರ್ಶನವನ್ನು ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾಲುತಿ. ಬನ್ನಿ ರೈತ ಬಂಧುವರೇ, ಇದೊಂದು ವಾಣಿಜ್ಯ ಪ್ರಕಟಣೆ ಕೇಳಿ ಬರೋಣ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ್ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು. ರೈತ ಬಂಧುವರೇ, ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ರಾಯಚೂರಿನ ಮಾರುಕಟ್ಟೆಯಲ್ಲಿ ಹತ್ತಿ ಹೈಬ್ರಿಡ್ 44 ಕ್ವಿಂಟಲ್ಗೆ 7,500 ರೂಪಾಯಿಗಳಿಂದ ಗರಿಷ್ಠ 8,600 ರೂಪಾಯಿಗಳು, ಈರುಳ್ಳಿ 460 ರೂಪಾಯಿಗಳಿಂದ 1,641 ರೂಪಾಯಿಗಳು, ಭತ್ತ ರಾಜಹಂಸ 1,672 ರೂಪಾಯಿಗಳಿಂದ 1,750 ರೂಪಾಯಿಗಳು, ಇನ್ನು ಭತ್ತ ಸೋನಮಸರಿ 1,649 ರೂಪಾಯಿಗಳಿಂದ 2,766 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ 5,309 ರೂಪಾಯಿಗಳಿಂದ, ಇನ್ನು ತೊಗರಿ ಕೆಂಪು 5,009 ರೂಪಾಯಿಗಳಿಂದ 7,461 ರೂಪಾಯಿಗಳು. ಇದು ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇವರು ಕಳಿಸಿದ ಪೇಟೆ ಧಾರಣೆ ಕೇಳಿದಿರಿ. ರೈತ ಬಂಧುವೇ, ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಸಾಮಾನ್ಯವಾಗಿ ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆಯಿದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬಿತ್ತನೆಯಾದ 20-25 ದಿನದ ಹಿಂಗಾರಿ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. ಇನ್ನು ಕಡಲೆ ಬಿತ್ತನೆ. ಕಡಲೆ ಬೆಳೆಯು ಹೂ ಆಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರಂಕಟೆನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಈ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಕಡಲೆ ಬಿತ್ತಿದ 35 ದಿನಗಳ ನಂತರ 20 PPM 2 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿಗೆ NAA ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯವಾಗಿ ಬೆಳೆದು ಹೆಚ್ಚು ಇಳುವರಿ ಕೊಡುತ್ತದೆ. ಕಡಲೆ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚಿವುಟುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಹತ್ತಿ. ಮುಂಚಿತವಾಗಿ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿ ಬಿಡಿಸಬೇಕು. ಹತ್ತಿಯಲ್ಲಿ ಗುಲಾಬಿ ಕಾಯಿಕೊರಕ ಹತೋಟಿ ಮಾಡಲು 2 ಮಿಲಿಮೀಟರ್ ಪ್ರೊಫೆನೋಫಾಸ್ ಅಥವಾ 1 ಗ್ರಾಂ ತ್ರೈಕೋಕಾರ್ಬ್ 75 WP ಅಥವಾ 0.5 ಮಿಲಿಮೀಟರ್ ಲ್ಯಾಂಡೋಸೈಲೋತ್ರಿನ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಹಿಂಗಾರಿ ಜೋಳ. ಬಿತ್ತನೆಯಾದ 20-25 ದಿನದ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ್ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. 12-15 ದಿನಗಳ ಬಳಿಕ ಪುನರಾವರ್ತಿಸಬೇಕು. ಜೋಳದಲ್ಲಿ ಸುಳಿ ನೊಣದ ಹತೋಟಿಗೆ 2 ಮಿಲಿಮೀಟರ್ ಪ್ರೊಫೆನೋಫಾಸ್ 50 SC ಅಥವಾ 2 ಮಿಲಿಮೀಟರ್ ಕ್ಲೋರೋಫೈರೆಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆ ಮಾಡಬೇಕು. ಶೇಂಗಾ. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟ ಕಾಪಾಡಬಹುದು. ಸೂರ್ಯಕಾಂತಿ. ಸೂರ್ಯಕಾಂತಿಯಲ್ಲಿ ಅಲ್ಟ್ರಲ್ನೆರಿಯ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯಾಂಕೋಜೆಬ್ ಅಥವಾ 1 ಮಿಲಿಮೀಟರ್ ಎಕ್ಸಾಕೊನಜೋಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿ ಬೆಳೆಯಲ್ಲಿ ಬೂದು ರೋಗ ಹತೋಟಿಗೆ 1 ml ಡೈಫೆನಾಕೊನಜೋಲ್ 25 SC ಅಥವಾ 0.5 ಗ್ರಾಂ ಮೈಕ್ಲೋಬ್ಯೂಟಾನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 kg ಪ್ರತಿ ಎಕರೆಗೆ ಸತುವಿನ ಸಲ್ಫೈಡ್ ಬಳಸಬೇಕು. ಮೆಣಸಿನಕಾಯಿ ಬೂದು ರೋಗದ ನಿರ್ವಹಣೆಗಾಗಿ ಮೈಕ್ಲೋಬ್ಯೂಟಾನಿಲ್ 0.4 ಗ್ರಾಂ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಮಾವಿನ ಬೆಳೆ. ಪ್ರಸ್ತುತ ವಾತಾವರಣದಲ್ಲಿ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಮೀಟರ್ ಎಕ್ಸಾಕೊನಜಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಇನ್ನು ಜಿಗಿಹುಳು ಹತೋಟಿಗೆ 1 ಮಿಲಿಮೀಟರ್ ಬ್ರುಫೆನೋಫೇಜಿನ್ 25 SC ಅಥವಾ 1 ಮಿಲಿಮೀಟರ್ ಅಸಿಟಮೊಪ್ರಿಡ್ ಅಥವಾ ವೆಟರ್ನಿಸಿಲಿಯಂ ಲೆಖಾನಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರ ತಿನ್ನಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣಾಂಶ ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶ ಸ್ಥಿರತೆ ಕಾಪಾಡಲು ವಿದ್ಯುತ್ ಬಲ್ಪುಗಳು ಬಳಸುವ ಮೂಲಕ ಸ್ಥಿರತೆಯನ್ನು ಕಾಪಾಡಬಹುದು. ಕೋಳಿ ಸಾಕಾಣಿಕೆಯ ಕೊಠಡಿಯಲ್ಲಿ ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಿಸಬೇಕು. ರೈತ ಬಂಧುವರೇ, ಇದುವರೆಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಈಗ ಕೆಲವು ವಾಣಿಜ್ಯ ಪ್ರಕಟಣೆ.